ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಗಣೇಶ್ ಕೆಂಜನಲ್ ಮಾಡುವ ನಮಸ್ಕಾರಗಳು. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಜೋಜಾಟ ಚಿತ್ರದ ಗೀತೆ, ಧ್ವನಿ ರಾಜೇಶ್ ಮತ್ತು ಆರ್ಪಿ ಪಟ್ನಾಯಕ್ ಅವರದು. ಜೋಶ್ ಚಿತ್ರದ ಗೀತೆ, ಧ್ವನಿ ಚೈತ್ರ, ಅನುರಾಧ ಭಟ್, ಹರ್ಷ ಮತ್ತು ವರ್ಧನ್ ಅವರದು. ಕರ್ನಾಟಕ ಅಂದ್ರೆ ಮರಾಠಿ, ಯುಪಿ ಎಂಪಿ ಗುಜರಾತಿ, ಎಲ್ಲದಲ್ಲೂ ಇದೆ ಪ್ರೀತಿ. ಕರ್ನಾಟಕ ಅಂದ್ರೆ ಮರಾಠಿ, ಯುಪಿ ಎಂಪಿ ಗುಜರಾತಿ, ಎಲ್ಲ ಒಂದೇ ಕುಲ ಜಾತಿ. ಸಿಂದಾಬಾದ್ ನಮ್ಮ ಮಣ್ಣಿಗೆ, ಸಿಂದಾಬಾದ್ ನಮ್ಮ ಭಾಷೆಗೆ, ಸಂಸ್ಕಾರ ಸ್ನೇಹ ಪ್ರೀತಿಗೆ ಭೂಮಿಲಿ ಒಂದೇ ದೇಶ. ಜೀವದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಬಾಡದಿರು ಸ್ನೇಹದ ಹೂವೇ ಪ್ರೇಮದ ಬಂಧನದಲ್ಲಿ ಮನಸ್ಸಲ್ಲಿ ಭಾವನೆ ಮಿಡಿಯುತ್ತಿರಲಿ ಮಾನವೀಣೆ ಹೀಗೆ ಸುಮ್ಮನೆ ಅರಳುತ್ತಿರು ಜೀವದ ಗೆಳೆಯ ಶ್ರೇಯ ಘೋಷಾಲ್ ಹಾಡಿರುವ ಮುಂಗಾಳ ಮಳೆ ಚಿತ್ರದ ಗೀತೆಯನ್ನು ಕೇಳಿದರೆ ಇನ್ನು ಮುಂದೆ ಅಹಂ ಚಿತ್ರದ ಗೀತೆ ಧ್ವನಿ ವಿನಯ್ ನಾಡಿಗ್ ಅವರದು. ಚಿಗುರಲ್ಲಿ ನೀನು ತುಂಬಿಯ ಶ್ರುತಿಯಲ್ಲಿ ನೀನು ಶ್ವೇತವರ್ಣ ಚಲುವೆ ನೀನು ಓ ಪ್ರೇಯಸಿ ನೀನೇನ ಊರ್ವಶಿ ಮಧುರವಾಗಿದೆ ಸ್ವರನಾದವೆ ನೀ ಮೀಟಿದೆ ಚೈತ್ರದ ಚಿಗುರಲ್ಲಿ ನೀನು ತುಂಬಿಯ ಶ್ರುತಿಯಲ್ಲಿ ನೀನು ಶ್ವೇತವರ್ಣ ಚಲುವೆ ನೀನು ಓ ಪ್ರೇಯಸಿ ನೀನೇನ ಊರ್ವಶಿ ಮಧುರವಾಗಿದೆ ಅರಳಿತು ಅರಳಿತು ಹಾಡಿತು ಕೋಗಿಲೆ ನಲಿಯಿತು ಎದೆಯಲೆ ಅಂದದ ಚಲುವೆ ನೀ ಅಜಂತದ ಶಿಲ್ಪಿನಿ ಮಧುರವಾಗಿದೆ ಲೋಕ ತಾಂಡವ ಅಪ್ಸರೆ ಆಸರೆ ಕೋರುವೆ ನಿನ್ನಲೇ ಈಗಲೇ ಫಲಿಸಲಿ ಹೂಮಳೆ ಹೃದಯದ ಪುಣ್ಯವೋ ಈ ಜನ್ಮವು ಧನ್ಯವೋ ಮಧುರವಾಗಿದೆ ಸ್ವರನಾದವೆ ನೀ ಮೀಟಿದೆ ಚೈತ್ರದ ಚಿಗುರಲ್ಲಿ ನೀನು ದುಂಬಿಯ ಶ್ರುತಿಯಲ್ಲಿ ನೀನು ಶ್ವೇತವರ್ಣ ಚಲುವೆ ನೀನು ಓ ಪ್ರೇಯಸಿ ನೀನೇನ ಊರ್ವಶಿ ಮಧುರವಾಗಿದೆ ಚಿತ್ರ ಮತ್ತು ಕುನಾಲ್ ಗಂಜವಾಲ ಹಾಡಿರುವ ಆಕ್ಸಿಡೆಂಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಹುಲಿ ಚಿತ್ರದ ಗೀತೆ, ಧ್ವನಿ ಅವಿನಾಶ್ ಚೆಬ್ಬಿ. ಸದ್ದೇ ಇಲ್ಲದೆ ಸದ್ದು ಮಾಡಿದೆ, ಗೊತ್ತೇ ಇಲ್ಲದೆ ಮನಸ್ಸು ಸೇರಿದೆ, ಕಣ್ಣೇ ಮುಚ್ಚದೆ ಕನಸು ಮೂಡಿದೆ, ನಿನ್ನ ನೋಡದೆ ಹೇಗಿರಲಿ ನಾ. ಸದ್ದೇ ಇಲ್ಲದೆ ಸದ್ದು ಮಾಡಿದೆ, ಗೊತ್ತೇ ಇಲ್ಲದೆ ಮನಸ್ಸು ಸೇರಿದೆ. ಓ ಓ ಓ ಚುವ ಮೈ ಮೈ ಹನಿ ಹನಿ ಮುಂಗಾರು ಮಳೆಯಲ್ಲಿ ಮಿಂದು ಸಂಗಾತಿಯಾಗುವೆ ನಾನು ಹೊಸದಾಗಿ ಮೂಡಿದ ನಿನ್ನ ಅಂಗೈಯ ರೇಖೆಯು ನಾನು ಸಾಥಿಯಾ ತುಜೆ ತುಂಬೆ ಹೆಚ್ಚು ನಾನು ಸಾಥಿಯಾ ತುಜೆ ಮೈ ಜಿಂದಗಿ ಬನಾನು ಸದ್ದೇ ಇಲ್ಲದೆ ಸದ್ದು ಮಾಡಿದೆ ಗೊತ್ತೇ ಇಲ್ಲದೆ ಮುಂದೆ ಸುಮ್ಮನೆ ನಿಂತಿಹೆ ನಾನು ಮನಸ್ಸಿನ ಕಣ್ಣನ್ನು ತೆರೆದು ಸನಿಹಕ್ಕೆ ಕರೆಯುವೆ ಏನು ಸಾಥಿಯಾ ತುಜೆ ಮೈ ದಿಲ್ ಸೇ ಅಲಗಾಲು ಸಾಥಿಯಾ ತುಜೆ ಮೈ ಆಂಖೋಂ ಮೇ ಬಸಾಲು ಸದ್ದೇ ಇಲ್ಲದೆ ಸದ್ದು ಮಾಡಿದೆ ಗೊತ್ತೇ ಇಲ್ಲದೆ ಮನಸ್ಸು ಸೇರಿದೆ ಕಣ್ಣೇ ಮುಚ್ಚದೆ ಕನಸು ಮೂಡಿದೆ ನಿನ್ನ ನೋಡದೆ ಹೇಗಿರಲಿ ನಾ ಸದ್ದೇ ಇಲ್ಲದೆ ಉದಿತ್ ನಾರಾಯಣ್ ಮತ್ತು ಶ್ವೇತಾ ಮೋಹನ್ ಆಡಿರುವ ಜಾನಿ ಚಿತ್ರದ ಗೀತೆ ಎಲ್ಲೆಲ್ಲೂ ನೀನೆ ನೀನೆ ಲಪಾತ್ರೆ ಹೀಗೆ ಏನೆ ಗೊತ್ತಿಲ್ಲ ದೇವರಾಣೆ ನನ್ಗೂನು ನಿನ್ ಹಾಗೇನೆ ಇದೊಂಥರ ವೈರಸ್ಸು ಎತ್ತಕ್ಕಾದಂಗೆ ಯಾವ ಮಾಡಿದ್ರೆ ಹೊಟ್ಟನೆ ಸೇಲಿಗೆಟ್ಟಂಗೆ ಶುರುವಾಗಿದೆ ಹಗಲು ಇರುಳೆನ್ನದೆ ಎಲ್ಲೆಲ್ಲೋ ನೀನೇ ನೀನೇ ಲಪಾಟೆ ಹೀಗೆ ತಾನೇ ಗೊತ್ತಿಲ್ಲ ದೇವರ ಅಣೆ ನಂಗೊಂದು ನಿನ್ ಹಾಕೇನೆ ಯಾಕ